ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಕಿಸಾನವಾಣಿ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಗುರುದಕ್ಷಿಣೆ. ಭಾಗವತರು ಭವ್ಯಶ್ರೀ ಕುಲ್ಕುಂದ ಮತ್ತು ಬಳಗ. ಮದ್ದಳೆ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್. ಹರಿಬಲರು ಸಂತ ಸವತಾಳಿ ಗುರುಕುಲದೊಳಗೋಜ ವಿಪ್ರಸಾದೀಪನಿಗೆ Yeah. ಜ್ಞಾನ ನಿಧಿ ಶ್ರೀಧರನೆ ಬಾಲನು ಕೋಣಿಯೊಳಗಿಲ್ಲದಿರೆಗೆ ಜ್ಞಾನ ನಿಧಿ ಶ್ರೀಧರನೆ ಬಾಲನು ಚೋಣಿಯೊಳಗಿಲ್ಲದಿರೆ ಸೊಕ್ಕಿನ ದಾನವರು ತಿಳಿದಿರಲು ನೀ ಪೋಗೇನ ದೈವೆ ಶಾಸ್ತ್ರ ದಲಿ ದುರುಳ ನೆತ್ತರ ಕಾರಿ ಕೆಡದಿರೆ ಸೊಡರು ಪ್ರಜ್ವಲಿಸೇ ಮರಳಿ ಮನದೇ ಗುಲದಿ ಜ್ಞಾನದ ಸೊಡರು ಪ್ರಜ್ವಲಿಸೇ ಹರಿಯ ಶಸ್ತ್ರಾಘಾತ ದಿನದಲ್ಲಿ ದುರುಳ ನೆತ್ತರ ಕಾರಿ ಕೆಡದಿರೆ ಮರಳಿ ಮನದೆ ಗುಲದಿ ಜ್ಞಾನದ ಸೊಡರು ಪ್ರಜ್ವಲಿಸೆ ಕಾರ್ಯಗಳ ಬಾಹ್ಯದವನ ಬೇಸರಿಲ್ಲದೆ ವಾಸುದೇವ ನಯ್ಯ ನಾನು ದೋಷ ಬಹುದೋ ನುಡಿದೋ ತಪ್ಪೆ ವಾಸುದೇವ ನಯ್ಯ ನಾನು ದೋಷ ಬಹುದೋ ನುಡಿದೋ ತಪ್ಪೆ ದ್ವೇಷವೇಕೆ ಕಳುಗಿಸವನ ಬೇಸರಿಲ್ಲದೆ ವಾಸುದೇವ ನಯ್ಯ ನಾನು ದೋಷ ಬಹುದು ನುಡಿದೋ ತಪ್ಪೆ ದ್ವೇಷವೇಕೆ ಕಳುಹಿಸವನ ಬೇಸರಿಲ್ಲದೆ ಬಹುದು ನುಡಿದು ತಪ್ಪೆ ದ್ವೇಷ ಏಕೆ ದ್ವೇಷ ಬೇಕೆ ವಾಸುದೇವನಯ್ಯ ನಾನು ಕಳುಹಿಸವನ ಬೇಸರಿಲ್ಲದೆಯೇ ಕರದುಳು ಪರಶು ಪಶಾಕುಶಧಾರಿಗೆ ಹರುಷದಿ ಉರಗ ಭೂಷಣನ ಸುಕುಮಾರ ಗಜವದಾನನ ಚರಣ ಕಮಲಕಾರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಇದುವರೆಗೆ ಗುರುದಕ್ಷಿಣೆ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನು ಕೇಳಿದಿರಿ ಭಾಗವತರು ಭವ್ಯಶ್ರೀ ಕುಲ್ಕುಂದ ಮತ್ತು ಬಳಗ ಮದ್ದಳೆ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್ ಈಗ ಜನಪದ ಸಂಗೀತ ಹಳಿಯಾಳ ತಾಲೂಕು ಶಿವಪುರದ ಶೇಖವ್ವ ಚನ್ನಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಬೀಸುವ ಪದಗಳು ಸುವಾಲೆ ಜೊತೆಗೆ ಬರವ ಸುಯಿ ಸುಯಿ ಸುವಾಲೆ ಸುಯಿ ಸುವಾಲೆ ಒಳಕಲ್ಲ ಪೂಜಿಗೆ ಬರವ ಸುಯಿ ಸುಯಿ ಸುವಾಲೆ ಸುಯಿ ಸುವಾಲೆ ಶಿವನ ಬಗಲ ಮುಂದ ಶಿವರಿ ನಂದರನ ಕೇಸೋಯ್ ಅಲೆ ಮಾದೇವರ ಮೈದಾನ